ಇದು ಆಕಾಶವಾಣಿಯ ಭದ್ರಾವತಿ ಕೇಂದ್ರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಬಿಎಸ್ ಮಾಡುವ ನಮಸ್ಕಾರಗಳು. ಇದೀಗ ಕೇಳಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಕಥೆ ಸರಣಿಯಲ್ಲಿ ಹಾದಿಗೆರೆಯ ಪ್ರಗತಿಪರ ರೈತ ಶ್ರೀ ದಯಾನಂದ್ ಅವರೊಡನೆ ಸಂದರ್ಶನ ಕೇಳೋಣ. ಹೆಸರು ದಯಾನಂದ್ ಅಂತ, ಹಾದಿಗೆರೆ ವೃತ್ತಿಪರ ರೈತರು. ಏನ್ ವ್ಯವಸಾಯ ಮಾಡ್ತೀರಿ? ನಮ್ದು ವ್ಯವಸಾಯ ಅಂದ್ರೆ ಅಡಿಕೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅಡಿಕೆನೆ ಒಂದ್ ಕೆಲಸ ನಮಗೆ. ಅಡಿಕೆ ಯಾವ ರೀತಿ ರೇಖೆ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಕೆಡಬೇಕು, ತಿಂಗಳಿಗೆ ಎಷ್ಟು ಸರಿ ಕೆಡಬೇಕು, ಮತ್ತೆ ಯಾವ ಟೈಮಲ್ಲಿ ಅಡಿಕೆ ಬರುತ್ತೆ ಆ ಟೈಮಲ್ಲಿ ಮಾತ್ರ ಅಡಿಕೆ ಕೆಡ್ಕೊಂಡು, ಬೇಸಿಗೆ ಟೈಮೆಲ್ಲ ಮನೆ ಕೆಲಸ, ಅದಕ್ಕೆ ತೋಟಗಳಿ ನೀರು ಹೊಡಿಬೇಕು, ಮತ್ತೆ ಇವ ಸರಿ ಮೋಟರ್ಗಳು ಸುಡ್ತಾ ಇರ್ತವೆ, ಈ ಕರೆಂಟ್ ಪ್ರಾಬ್ಲಮ್, ಕರೆಂಟ್ ಇಲ್ದಂಗಿದ್ರೆ ಜನರೇಟರ್ ಇಟ್ಕೊಂಡು ನೀರು ಹೊಡಿಬೇಕು. ಈ ತರ ಅಡಿಕೆ ತೋಟ ಸಾಕೊಂಡ್ ತೋಕಾ ಇದೀವಿ. ಸಾಕೋದು ಅಂದ್ರೆ ನೀವು ಸ್ವಂತ ತೋಟ ಇದೆಯಾ ಅಥವಾ ಹೇಗೆ? ನಮ್ದು ಸ್ವಂತ ತೋಟನೂ ಇದೆ ಅಂತಂದ್ರೆ, ಬೇರೆಯವರಿಗೆ ಈ ರೀತಿ ಮಾಡ್ಕೊಳ್ರಿ ಅಂತ ಒಂದು ಮಾದರಿಯಾಗಿ ಹೇಳ್ಕೊಂತ ನಮ್ ಸ್ವಂತ ತೋಟನೂ ಸಾಕೊಂತ ಹೋಗಿ. ಎಷ್ಟು ಎಕರೆ ಇದೆ ನಮ್ದು? ಈಗ ಫಸಲಿ ಬಂದಿರೋದು ಒಂದ್ 2 ಎಕರೆ ಇದೆ. ಈಗ ಸಣ್ಣ ಗಿಡ ಅಂದ್ರೆ ಸುಮಾರು ಒಂದು 4 ವರ್ಷದ ಗಿಡ, ಒಂದ 3 ಎಕರೆ ಇದೆ. ಎಲ್ಲೆಲ್ಲಿ ಹೋಗ್ತೀರಿ ನೀವು? ಈ ಒಂದು ಕೆಲಸಗಳು ಹೇಳಿದ್ರಲ್ಲ, ಅಕಸ್ಮಾತ್ ಯಾರು ತುಂಬಾ ದೂರ ದೂರದಿಂದ ಕರೆದ್ರು? ದೂರ ಅಂತಂದ್ರೆ ನಮ್ಮ ಸ್ನೇಹಿತರೇ ಆಗ್ಲಿ, ನಮ್ ನೆಂಟರಿಷ್ಟರೇ ಆಗ್ಲಿ, ಒಂದ್ ಸ್ವಲ್ಪ ಅಡಿಕೆ ಬಗ್ಗೆ ಅವ್ರಿಗಿನ ಅನುಭವ ಇರಲ್ಲ, ನೋಡಪ್ಪ ನಾವು ಈ ತರ ಬೆಳೀತಿದ್ವಿ. ಅವರೆಲ್ಲ ಒಂದ್ ಸ್ವಲ್ಪ ಈರುಳ್ಳಿ ಸೀಮೆ ಅಂತಂದ್ರೆ ಈ ಕಡೆ ಮೂಡ್ಲಿ ಸೀಮೆ ಸೈಡರು, ಅವರೆಲ್ಲ ಈಗ ಇತ್ತೀಚಿನ ಇದರಲ್ಲಿ ಬೋರ್ ಕೊರ್ಸಿ, ಅದು ಈಗ ಭದ್ರಾ ಮೇಲ್ದಂಡೆ ಯೋಜನೆ ಇದ್ರ ಮೇಲೆ ಸ್ವಲ್ಪ ನೀರು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಈಗ ಬೋರ್ ವೆಲ್ ಕೊರ್ಸ್ಬೇಕು ಅನ್ನೋ ಒಂದ್ ಮನಸ ಇದೆ. ಹಂಗಾಗಿ ಬೋರ್ ಕೊರಿಸ್ತಿದಾರೆ, ಆದಷ್ಟು ತಕ್ಕ ಮಟ್ಟಿಗೆ ನೀರ್ ಬೀಳ್ತದವೆ. ಹಂಗಾಗಿ ಈಗ ಅಡಿಕೆ ಸಸ್ಯ ಹಾಕಿ ನಾವು ಒಂದ್ ಸ್ವಲ್ಪ ಮುಂದ್ ಬರೋಣ. ಈರುಳ್ಳಿಯಲ್ಲಿ ಆಗಲ್ಲ ನಮಗೆ, ಎನಿ ಟೈಮ್ ಈರುಳ್ಳಿ ರೇಟ್ ಸಿಗಲ್ಲ. ಈ ಸರಿ ಎಲ್ಲ ಒಂದ್ಸರಿ ಸಿಕ್ಕಿದೆ ರೇಟು, ಎನಿ ಟೈಮ್ ಈರುಳ್ಳಿ ರೇಟ್ ಸಿಗಲ್ಲ, ನಾವು ಒಂದ್ ಸ್ವಲ್ಪ ಅಡಿಕೆ ಹಾಕೊಂಡು ಅಡಿಕೆ ಬೆಳೆಯೋಣ ಅಂತ ಇದ್ ಮಾಡ್ತಿದಾರೆ. ಹಂಗಾಗಿ ಬೋರ್ ಕೊರ್ಸಿದಾರೆ, ನೀರ್ ಬಿದ್ದಿದೆ, ಈಗ ಅವ್ರಿಗೆ ಒಂದ್ ಸ್ವಲ್ಪ ಅಡಿಕೆ ಸೋಸೆ ಹಾಕೊಟ್ಟು ಸ್ವಲ್ಪ ಡ್ರಿಪ್ ಎಲ್ಲ ಮಾಡ್ಕೊಟ್ಟು ಒಂದ್ ಸ್ವಲ್ಪ ನೀರ್ ಈ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ಮಳೆಗಾಲದಲ್ಲಿ ಆಗ್ಲಿ ಬೇಸಿಗೆಯಲ್ಲೇ ಆಗ್ಲಿ, ಅಕಸ್ಮಾತ್ ಎಲ್ಲರ ತಗ್ಗಿನ ಪ್ರದೇಶದಲ್ಲಿ ನೀರ್ ನಿಲ್ಲಂಗಿದ್ರೆ ಅಡಿಕೆ ಗಿಡಕ್ಕೆ ಮಾತ್ರ ಯಾವ್ದೇ ಕಾರಣಕ್ಕೂ ಶೀತ ಆಗಬಾರದು, ಎಲ್ಲ ಕಾಲುವೆ ರೀತಿಯಲ್ಲಿ ಕಾಲುವೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಒಂದ್ ಇದ್ ಮಾಡಬಹುದು. ಈ ಗಾಡಿ ಏನಾರ ಕೆಟ್ಟೋದ್ರೆ ಮೆಕ್ಯಾನಿಕ್ ಗಳಂತ ಹೋಗ್ತೀರಿ, ಹಿಂಗ ಅಡಿಕೆ ತೋಟಕ್ಕೆ ನಿಮ್ಗೆ ಮೆಕ್ಯಾನಿಕ್ ಅನ್ಬಹುದು? ಅಡಿಕೆ ತೋಟಕ್ಕೆ ಮೆಕ್ಯಾನಿಕ್ ಅಂತೇನಲ್ಲ, ಆದ್ರೆ ಒಂದ್ ಸ್ವಲ್ಪ ಕಡಿಮೆ ಏಜ್ ಅಲ್ಲಿ ಒಂದ್ ಸ್ವಲ್ಪ ತಿಳುವಳಿಕೆ ಪಡೆದಿದ್ದೀನಿ ಆದಷ್ಟು ಒಂದ್ ಸ್ವಲ್ಪ. ಈಗ ತೀರಾ ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಡಿಕೆ ಕೆಡಬೇಕಾರೆ ನಾವೊಬ್ಬ ಕೊನಕಾರ. ಆಕ್ಚುಲಿ ಈಗ ನಮ್ ಕಡೆಯಲ್ಲಿ ಅಡಿಕೆ ಕೊಯ್ಯೋದು ಭಾರಿ ಕಷ್ಟ. ಈಗ ಮರದಿಂದ ಮರಕ್ಕೆ ಜಂಪ್ ಮಾಡೋ ಅಂತ ಹಳೆ ತೋಟದ ಕೊನಕರುಗಳು ಅದರೆ, ಸೊಸ್ ತೋಟದ ಕೊನಕರುಗಳು ಅದರೆ, ಒಂದ್ ಗಳ ಇಟ್ಕೊಂಡು ಒಬ್ಬ ಕೊನಕಾರ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಅಡಕೆ ಕೊಯ್ಬೇಕು ಅಂದ್ರೆ ಭಾರಿ ಕಷ್ಟ. ಅವನಿಗೆ ಏನಪ್ಪ ಅಂತಂದ್ರೆ ಒಂದು 1200 ರೂಪಾಯಿ 1.5 ಸಾವಿರ ರೂಪಾಯಿ ಕೂಲಿ ಕೊಡಬಹುದು. ಹಳೆ ತೋಟತನಿಗೆ 1.5 ಸಾವಿರ ಕೊಡ್ತಾರೆ. ಇಂತ ಸೊಸ್ತೋಟ ಕೊಯ್ಯರಿಗೆ ಒಂದು 6-7 ಮಾರು 8 ಮಾರು ಒಳಗೆ ಕೊಯ್ಯಂತನಿಗೆ 1200 ರೂಪಾಯಿ ಕೂಲಿ ಕೊಡ್ತಾರೆ. ಆದ್ರೆ 8 ಮರಿಗಳ ಅಂದ್ರೆ ಒಂದು ಬಿದಿರುಗಳ 20 ಕೆಜಿ ವೆಯ್ಟ್ ಬರುತ್ತೆ. ಆ 20 ಕೆಜಿ ವೆಯ್ಟ್ ಗಳ ಹಿಡ್ಕೊಂಡು ಅವನು ಇಡೀ ಒಂದು ದಿವಸ ಪೂರ್ತಿ ಅಡಿಕೆ ಕೊಯ್ಬೇಕು ಅಂದ್ರೆ ಅದು ಅವನ ಕಷ್ಟ, ಅವನಿಗೆ ಗೊತ್ತು. ಆದ್ರೆ ಅಂತ ಒಂದು ಪ್ರಾಬ್ಲಮ್ ನಮ್ ಕಡೆ ಅಡಿಕೆ ಕೊಯ್ಯ ಇದ್ರಲ್ಲಿ ಭಾರಿ ಪ್ರಾಬ್ಲಮ್ ಇದೆ. ಅದರಲ್ಲೂ ಈಗಿನ ಟೆಕ್ನಾಲಜಿ ಪ್ರಕಾರ ಭಾರಿ ಮಿಷಿನ್ಗಳು ಯಂತ್ರೋಪಕರಣಗಳೆಲ್ಲ ಬಂದಿದಾವೆ. ಆದ್ರೂ ಅದೆಲ್ಲ ಇಲ್ಲಿ ನಾವು ಇಟ್ಕೊಂಡು ಸಂಪರ್ಸಕ್ ಆಗಲ್ಲ. ಆದ್ರೂ ನಾವು ಅಡಿಕೆ ಅಂತ ಇದ್ರಲ್ಲೂ ಈಗ ಕೂಲರ್ ಸಿಗಲ್ಲ ಅಂತೇಳಿ ಈಗ ಒಬ್ಬ ಕೊನ್ಕಾರ ಒಬ್ಬ ಸಿಕ್ಕಿರೆ ಒಬ್ಬ ಕೈ ಆಳ್ಗೊಳ್ಬೇಕಾದ್ರೆ ಯಾರು ಬೇಕಾದ್ರೂ ಅಡಿಕೆ ಮರ್ಬೋದು. ಆದ್ರೆ ಕೊನ್ಕಾರ ಒಬ್ಬ ತಾಟೊಡೆಯನೊಬ್ಬ ಇಬ್ರು ಸಿಕ್ಕಿರೆ ಸಾಕು, ಇನ್ನ ಮಾಮೂಲಿ ಕೈ ಆಳ್ಗಳು ಬೇಕಾದ್ರೆ ಹುಡುಕೊಂಡು ಕೆಲಸ ಮಾಡಿಸ್ಬೋದು. ಮೇನ್ ಬೇಕಾದ ಏನಪ್ಪ ಅಂತಂದ್ರೆ ಒಬ್ಬ ಅಡಿಕೆ ಚಟ್ನಿ ಮಾಡ್ಕೊಂಡು ಒಬ್ಬ ಅಡಿಕೆ ರೇಖೆ ಮಾಡೋನಿಗೆ ಒಬ್ಬ ಕೊನ್ಕಾರ ಒಬ್ಬ ತಾಟೊಡೆಯನೊಬ್ಬ ಅವರಿಬ್ರು ಸಿಕ್ಕಿರೆ ಇನ್ನೆಲ್ಲ ಸುಮವಾಗಿ ಕೆಲಸ ಮಾಡ್ಕೊಂತ ಹೋಗ್ತಾರೆ. ಎಲ್ಲಿ ಕಲ್ತರಿ ಇದನ್ನ? ಇದು ಸ್ಟಾರ್ಟಿಂಗ್ ನಾನು ಬಾರಿ ತುಂಬಾ ಸಣ್ಣ ಏಜಿಂದ ಬಾರಿ ಕಷ್ಟಪಟ್ಟು ಬಂದಿದ್ದೀನಿ. ಅಂತಂದ್ರೆ ನಮ್ಮ ತಂದೆಯರಿಗೆ ಹುಷಾರಿಲ್ಲ, ನಮ್ಮ ತಾಯಿಗೂ ಕಾಲ್ ನೋವು, ನಮ್ಮ ತಂದೆ ಹಾರ್ಟ್ ಪೇಷಂಟು. ಅಂತಂದ್ರೆ ನಾನು 4ನೇ ಕ್ಲಾಸಿಂದಲೂ ಬಾರಿ ಇಷ್ಟೊಂದು 2 ಎಕರೆ ತೋಟ ಇತ್ತು ಅಷ್ಟೇ. ಅವಾಗ 2 ಎಕರೆ ತೋಟನ ನೋಡ್ಕೊಂಡು ನಾನು ಹಿಂಗೆ ಕೂಲಿ ಕೆಲಸ ಮಾಡ್ಕೊಂತಲೇ ಬಂದಿರೋದು. ಫಸ್ಟ್ ನಾನು ಸ್ಟಾರ್ಟಿಂಗ್ ಮೋಟರ್ ಎತ್ತಕ್ ಹೋಗ್ತಾ ಇದ್ದೆ. ಯಾಕಂದ್ರೆ ಮನೆಯಲ್ಲಿ ಕೊಡೋ ದುಡ್ಡು ನನಗೆ ಖರ್ಚಿಗೂ ಆಗ್ತಿರ್ಲಿಲ್ಲ, ನನ್ನ ಒಂದು ಯಾವುದಕ್ಕೂ ನಮ್ಮ ಅಪ್ಪಾಜಿ ಒಂದು ಬೈಕು ಕೊಡಿಸ್ಲಿಲ್ಲ, ಒಂದು ಮೊಬೈಲ್ನು ಕೊಡಿಸ್ಲಿಲ್ಲ. ಆದರೂ ನಾನು ಏನಾದರೂ ಒಂದು ಇದ್ರ ಜೊತೆಲೇ ಏನಾರ ಒಂದು ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಈ 4ನೇ ಕ್ಲಾಸಿಂದ ಸಣ್ಣ ಪುಟ್ಟ ಕೆಲಸಗಳಿಗೆ ಕೈ ಆಳ್ಗಳಿಗೆ ಸ್ಕೂಲಲ್ಲಿ ರಜೆ ಸಿಗ್ತಾಗೆಲ್ಲ ಭಾನುವಾರ ಶನಿವಾರ ಎಲ್ಲ ಕೆಲಸಗಳಿಗೆ ಹೋಗ್ತಾ ಇದ್ದೆ. ಹಿಂಗೆ ನಾನು ಕಾಲೇಜ್ ಲೆವೆಲ್ ಬಂದ ತಕ್ಷಣ ಈಗ ಒಂದಲ್ಲ ಒಂದು ಕೆಲಸಗಳು ಅದನ್ನೇ ನೆಂಚ್ಕೊಂಡು ಇರೋಕ್ಕಾಗಲ್ಲ ಅಂತೇಳಿ ಅವಾಗ ಮೋಟ್ರ್ ಎತ್ತ ಸ್ಟಾರ್ಟ್ ಮಾಡಿದೆ. ಮೋಟ್ರ್ ವೈಂಡಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅದು ಮುಗೀತು. ಮಳೆಗಾಲದಲ್ಲಿ ಏನು ಕೆಲಸ ಇರಲ್ವಲ್ಲ ಅಂತೇಳಿ ಈಗ ಅಡಿಕೆ ಕಾಯಿಗೆ ಹೋಗ್ಕಂತ ಹೋಗ್ಕಂತ ಬೇರೆಯವ್ರ ಜೊತೆಗೆ ನೋಡಿಕೊಂಡು ನಾನು ಅಡಿಕೆ ಕೊಯ್ಯತ್ ಕಲ್ಕೊಂಡೆ. ನಾನೇ ಸ್ವತವಾಗಿ ಅಡಿಕೆ ನಮ್ದ ನಾನೇ ಕಿಡಿಕೊಂಡು ರೇಖೆ ಮಾಡ್ಕೊಂಡು ನಮ್ಮ ಅಡಿಕೆ ನಾನೇ ಕೊಂದ್ಕರ್ಕೆ ಮಾಡ್ಕೊಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನು ಓದಿದ್ದೀರಿ? ನಾನು BA ಮಾಡಿದ್ದೀನಿ ಮತ್ತೆ ITI ಮಾಡಿದ್ದೀನಿ. ಈಗ ಮನೇಲಿ ಕಷ್ಟ ಇತ್ತು, ಒಂದ್ ಕಡೆ ಏನಾರ ಉಪಕಸಬು ಮಾಡಲೇಬೇಕು ಅನ್ಸಿತ್ತು, ಜೊತೆ ನೀವು ಹೇಳಿದಾಗೆ ಬೈಕಲ್ಲಿ ಆರಾಮ ಓಡಾಡಬೇಕು ಅನ್ನೋ ಮನೋಭಾವನೆನೂ ಇತ್ತು. ಇದೆಲ್ಲ ಯಾವಾಗ ನೀವು ಬೈಕ್ ತಗೊಂಡು ಜುಮ್ ಅಂತ ಓಡಾಡಿದ್ದು? ನಾನು ಬೈಕ್ ತಗೊಂಡು ಜುಮ್ ಅಂತ ಓಡಾಡಿದ್ದು ನನ್ನ ಕಾಲೇಜ್ ಬಿಟ್ಟ ಮೇಲೆ. ಅಂದ್ರೆ ನನ್ನ ಸ್ವಂತ ಕಾಲು ಮೇಲೆ ನಾನು ನಿಂತ್ಕೊಂಡು ನಾನು ದುಡಿಯಂಗಾದ್ಮೇಲೆ ನನ್ನ ಕಾಲೇಜು ನನ್ನ PUC ಲೆವೆಲ್ ಅಲ್ಲೇ ಆಗ್ಲಿ ITI ಅಲ್ಲೇ ಆಗ್ಲಿ ಡಿಗ್ರಿ ಲೆವೆಲ್ ಅಲ್ಲೇ ಆಗ್ಲಿ ಕೈಯಲ್ಲಿ ಒಂದು ಮೊಬೈಲು ಸಹ ಇರಲಿಲ್ಲ. ಯಾಕಂದ್ರೆ ಅಷ್ಟು ಕಷ್ಟ, ಮನೆಯಲ್ಲಿ ಜೀವನ ನಡೆಸೋದೇ ಕಷ್ಟ ಆಗಿತ್ತು. ಅಂತದ್ರಲ್ಲಿ ಅಪ್ಪಾಜಿ ಅಮ್ಮನ ಕೇಳಿರು ಅವ್ರ ಕಷ್ಟಗಳೇ ಸುನೂರ ಒಂದಿದ್ದು. ಹಂಗಾಗಿ ನಾನು ನನ್ನ ಒಂದು ದುಡಿಮೆ ಮೇಲೆ ಈ ಅಡಿಕೆ ಕೊನ್ಕರ್ಕೆ ಮಾಡ್ಕೊಂತ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಅಡಿಕೆ ಕೊಯ್ತಾ ಇದ್ದೆ, ಬೇಸಿಗೆಯಲ್ಲಿ ಮೋಟರ್ ಎತ್ತುತ್ತಾ ಇದ್ದಿ. ಹಿಂಗಾಗಿ ನನ್ನಲ್ಲಿ ನನ್ನ ಹತ್ರ ಕೈಯಲ್ಲಿ ದುಡ್ಡು ಆಡಕ್ ನಿಂತ್ಕೊಂಡ್ವಿ. ಅವಾಗ ನಾನು ಬೈಕ್ ತಗೊಂಡು ಮೊಬೈಲ್ ತಗೊಂಡು ಒಂದು ನಾನು 4 ಚಂದಂತೆ ಮುಂದಕ್ಕೆ ಬಂದೆ. ಯಾವ್ದಾರ ಹುಡುಗಿನ ಲವ್ ಮಾಡಬೇಕು ಅನ್ಸಿತ್ತಾ? ಹಿಂಗೆ ಹುಡುಗಿ ಲವ್ ಏನಿಲ್ಲ, ಆದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಅಣ್ಣಾರ್ದು ಒಂದು ಬೈಕ್ ಇತ್ತು, ನಮ್ಮ ಚಿಕ್ಕಪ್ಪಾರ್ದು ಒಂದು ಬೈಕ್ ಇತ್ತು. ಆದ್ರೆ ನಮ್ಮನೆಲ್ಲೇ ಏನು ಇರಲಿಲ್ಲ, ಏನೋ ಒಂದು ಆಟ ಚೋಡಿ ಮೇಲೆ ನಾನು ಒಂದು ತರಲೇಬೇಕು. ಎಲ್ಲದಕ್ಕೂ ಅವ್ರನ್ನೇ ಕೇಳಿದ್ರೆ ಇವನೇಬ್ಬ ಏನಪ್ಪ ಅಂತೇಳಿ ಅಂತಾರೆ ಅಂತೇಳಿ ನಾನು ಒಂದು ತರಲೇಬೇಕು ಅಂತೇಳಿ ಒಂದು ಆಟದ ಮೇಲೆ ನಾನೇ ದುಡ್ದು ಬೈಕ್ ತಗೊಂಬಂದಿದ್ದು. ಈಗ ಬೈಕ್ ತಗೊಂಬಂದ್ರಿ, ಎಲ್ಲ ಸ್ನೇಹಿತರಿಗೂ ತೋರಿಸಿದ್ರಿ, ತೋರ್ಸಾದ್ಮೇಲೆ ಏ ಎಲ್ಲಾರ ಹೋಗಂಬ, ಇಲ್ಲೇ ಒಂದೇ ಊರ್ನಾಗ ಇರಬಾರ್ದು, ಹಗಲೆಲ್ಲ ಭಾನುವಾರ ವಾರಕ್ಕೊಂದಿನ ಎಲ್ಲಾರ ಹೋಗೋಣ ಅಂತಂದ್ರೆ ಹೆಂಗೆ ಎಲ್ಲೆಲ್ಲಿಗೆ ಹೋಗಿದ್ದೀರಿ? ಆ ತರ ಒಂದು ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಇದಿಲ್ಲ. ಯಾಕೊತ್ತಾ, ನನಗೆ ನನ್ನ ಜೀವನ ಧ್ಯೇಯನೇ ಚೆನ್ನಾಗಿ ದುಡಿಬೇಕು, 4 ಚಂದಂತೆ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ನನ್ನ ಧ್ಯೇಯ ಇರೋದು. ಫ್ರೆಂಡ್ ಸರ್ಕಲ್ ಎಷ್ಟು ಬೇಕೋ ಅಷ್ಟೇ ನಾನು ಮಾಡೋದು. ನಾನು ಅತಿಯಾಗಿ ಕೆಟ್ಟರನ್ನ ದೂರ ಇಡ್ತೀನಿ, ಒಳ್ಳೆಯವ್ರನ್ನ ಹತ್ರ ಇಟ್ಕೊಂತೀನಿ. ನನ್ಕಿಂತ ಸಣ್ಣವ್ರನ್ನ ಯಾವತ್ತೂ ನಾನು ಸ್ನೇಹ ಮಾಡಿಲ್ಲ, ಮುಂದು ಮಾಡಲ್ಲ. ನನ್ಕಿಂತ ದೊಡ್ಡವ್ರನ್ನೇ ನಾನು ಸ್ನೇಹ ಮಾಡೋದು. ಅಂದ್ರೆ ಅದರಲ್ಲಿ ಒಳ್ಳೆಯವ್ರನ್ನ ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತ ಮಾತ್ರ ನಾನು ಇಟ್ಕೊಂತೀನಿ. ಇನ್ನು ಉಳ್ಕಿದ್ದರನ್ನ ಎಷ್ಟು ಬೇಕೋ ಅಷ್ಟು ಅವಾಯ್ಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಭಾರಿ ದುಡ್ಡೈತೆ ದಯಾನಂದ ಹತ್ರ, ಒಂದು 10,000 ರೂಪಾಯಿ ಅರ್ಜೆಂಟ್ ಬೇಕಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? ಅದು ಒಂದು ಅವರ ಒಂದು ನಡವಳಿಕೆ, ಒಂದು ಮಾನವೀಯತೆ. ಅವನು ನಾನು ಕೊಟ್ಟಿರೋ ದುಡ್ಡ ಯಾವ್ದಕ್ಕೊಂದು ಉಪಯೋಗಿಸ್ಕೊಂತಾನೆ ಅನ್ನೋದ ನಾನು ಮುಂಚೆಲೆ ಅರ್ತಿರ್ತೀನಿ. ಅವನ ಮನುಷ್ಯ ಯಾವ ತರ ಅಂತೇಳಿ, ಆ ಮನುಷ್ಯ ಯಾವ ತರ ಅಂತೇಳಿ ಅರ್ತ್ಕೊಂಡಿರ್ತೀನಲ್ಲ, ಅಂತನಿ ಮಾತ್ರ ಸಹಾಯ ಮಾಡ್ತೀನಿ. ಇವನೊಬ್ಬ ಡ್ರಿಂಕ್ಸ್ ಮಾಡ್ತಾನೆ, ಇವನೊಬ್ಬ ಇನ್ನೊಂದೊಂದು ಕೆಟ್ಟ ಹ್ಯಾಬಿಟ್ ಇದೆ ಇವನ ಹತ್ರವ, ಇವನು ನನಗೆ ಯಾವತ್ತೂ ನನಗೆ ಇವನು ಆಗಲ್ಲ. ಮತ್ತೆ ಇವನು ಇವನ ಹತ್ರ ಒಂದು ಒಳ್ಳೆ ನಡವಳಿಕೆ, ಒಳ್ಳೆ ಒಂದು ಮಾನವೀಯತೆ ಸಹ ಇಲ್ಲ. ಇವನ್ ಕೊಟ್ಟಿದ್ದ ದುಡ್ಡನ್ನು ಸಹ ದುಂದುವೆಚ್ಚ ಮಾಡ್ತಾನೆ ಅಂದ್ರೆ ಅವನ ಹತ್ರ ನಾನು ಇಲ್ಲ ಅಂತ ಹೇಳಿ ಕಳ್ಸೋದು. 2 ಎಕರೆ ತೋಟ ಇದೆ ಅಂತ ಹೇಳಿದ್ರಿ, ದಯಾನಂದ್ ಈ ತೋಟದಲ್ಲಿ ಏನೇನು ಬೆಳೀತಿದ್ದೀರಿ ಈಗ? ನಾವು ತೋಟದಲ್ಲಿ ಅಡಿಕೆ ಒಂದೇ, ಅಡಿಕೆ ತೋಟದಲ್ಲಿ ಬಾಳೆ ಒಂದು ಹಾಕೊಂಡಿದೀವಿ. ಬಾಳೆದು ಆದಾಯ ಬರುತ್ತೆ, ಅಡಿಕೆನೂ ಒಂದು ತಕ್ಕಮಟ್ಟಿ ಚೆನ್ನಾಗೇ ಬರ್ತಾ ಇದೆ. ಸಾಮಾನ್ಯವಾಗಿ ಹೇಳ್ತಾರೆ ಸಾವಯವ ಮಾಡಿದ್ರೆ ಭೂಮಿ ಫಲವತ್ತಾಗಿರುತ್ತೆ, ಚೆನ್ನಾಗಿ ಬೆಳಿಬಹುದು, ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಭೂಮಿ ಹಾಳಾಗತ್ತೆ ಅಂತ. ನಿಮ್ಮ ಅನುಭವದಲ್ಲಿ ಸಾವಯವ ಗೊಬ್ಬರ ಒಳ್ಳೇದೇ, ಆದ್ರೆ ನಾವು ಸಾವಯವ ಗೊಬ್ಬರ ಮಾಡೋಷ್ಟು ನಮಗೆ ಪೇಷನ್ಸ್ ಇಲ್ಲ. ಯಾಕೋತ್ತಾ, ನಾವು ಇರೋರು ಒಬ್ಬೊಬ್ಬರೇ ಆಗಿರೋದ್ರಿಂದ ಈ ಕಡೆಗೆ ಮನೆ ಮಂತೆನ ಬೆಳಿಗ್ಗೆ ಎದ್ದು ನಾವು ಸಗಣಿ ಹೊಡೆದು ಹಾಲು ಕರೆದು ನಾವು ತೋಟಕ್ಕೆ 2 ಸರಿ ಹೋಗಿ ಬೇಸಿಗೆ ಟೈಮಲ್ಲೆಲ್ಲ ಇಂಥ ಕರೆಂಟಿನ ಅಭಾವದಲ್ಲಿ ನಾವು ನೀರು ಹೊಡೆಯೋದೇ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಈ ಸಾವಯವ ಗೊಬ್ಬರ ನಾವು ಉಪಯೋಗಿಸೋಕೆ ಆಗಲ್ಲ. ಏನಪ್ಪ ಅಂತಂದ್ರೆ, ಅಂದ್ರೆ ರಾಸಾಯನಿಕ ಗೊಬ್ಬರನು ಜಾಸ್ತಿ ಹಾಕಬಾರದು. ಅದಕ್ಕೋಸ್ಕರನೇ ಈಗ ಕೋಳಿ ಗೊಬ್ಬರ, ಕುರೆ ಗೊಬ್ಬರ, ಆಡಿನ ಗೊಬ್ಬರ ಮತ್ ಬೇವಿನ ಹಿಂಡಿ, ಒಂಗೆ ಹಿಂಡಿ ಅಂತೆಲ್ಲ ತಂದು ಕೊಡ್ತಾದಾರೆ. ಅಂತದನ್ನೇ ಹಾಕಿ ನಾವು ಅದರಲ್ಲೇ ಸಾವಯವ ಉತ್ಪತ್ತಿ ಮಾಡಬಹುದು. ನಾವು ಅದನ್ನ ಸಾವಯವ ಗೊಬ್ಬರನೇ ಮಾಡ್ಕೊಂಡು ಹಾಕ್ಬೇಕು ಅಂತೇನಿಲ್ಲ. ಇದರಲ್ಲಿ ನಾವು ಈಗ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿಬಿಟ್ಟು ಈ ದನಿಂಗ್ ಗೊಬ್ಬರ ಸಿಗುತ್ತೆ ಮತ್ತೆ ಕೋಳಿ ಗೊಬ್ಬರ, ಕುರೆ ಗೊಬ್ಬರ ಇವನ್ನೆಲ್ಲ ಹಾಕಿರೋ ತೋಟಗಳೇನ್ ಚೆನ್ನಾಗಿರುತ್ತೆ. ಆದ್ರೆ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡ್ಬೇಕು ಆದಷ್ಟು. ನಾನೇನು ಅದನ್ನೇ 4 ರಿಂದಲೇ ಏನ್ ಹೇಳಲ್ಲ, ಆದಷ್ಟು ಕಮ್ಮಿ ಮಾಡ್ಕೊಂತ ಹೋಗ್ಬೇಕು. ಈಗ ಏನಪ್ಪ ಅಂತಂದ್ರೆ 1 ಎಕರೆ 1-2 ಎಕರೆ ಇರೋಂತಾರೆಲ್ಲ ಅದನ್ನೆಲ್ಲ ಮಾಡಬಹುದು. ಆದ್ರೆ ನಾವು ಈಗ ಇರೋನೊಬ್ಬ ಆಗಿರೋದ್ರಿಂದ ಈಗ 5 ಎಕರೆ ತೋಟಕ್ಕೆ ನಾವು ಅವನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಯಾರ್ಯಾರಿದ್ದೀರಿ ದಯಾನಂದ್ ಮನೆಯಲ್ಲಿ? ಮನೆಯಲ್ಲಿ ನನ್ನ ತಮ್ಮ ಒಬ್ಬ ಬೆಂಗಳೂರಲ್ಲದಾನೆ, ನಮ್ಮಮ್ಮ, ನಮ್ಮ ಅಪ್ಪಾಜಿ, ನನ್ನ ಹೆಂಡತಿ. ಎಷ್ಟನೇ ಇಸ್ವಿನಲ್ಲಿ ಮದುವೆ ಆಗಿದ್ದು? ನಾವು 2014. ರೈತಾಪಿ ಜನ ಹೆಣ್ಣು ಕೊಟ್ರೆ ಹೆಂಗ ಏನೋ ಭಾರಿ ಕಷ್ಟ ಅಂತ, ಹೆಣ್ಣು ಹುಡ್ಕೋದಿಕ್ಕೇನಾರ ತೊಂದರೆ ಆಯ್ತಾ? ಇಲ್ಲ, ನಾನು ಫಸ್ಟ್ ಆಫ್ ಆಲ್ ನೋಡಿದ್ದು ನಮ್ಮ ಮನೆಗೆ, ನಾನು ಆ ಒಂದು ಚಿಕ್ಕ ಏಜಲ್ಲಿ 24 ವರ್ಷಕ್ಕೆ ಮದುವೆ ಆಗಿದ್ದು. ಆ ಚಿಕ್ಕ ಏಜಲ್ಲಿ ನನಗೆ ಮದುವೆ ಆಗಕ್ಕೆ ಅಷ್ಟೇನು ಇಷ್ಟ ಇರಲಿಲ್ಲ. ನಮ್ಮ ಅಮ್ಮಗೆ ಭಾರಿ ಮಂಡಿ ನೋವು ಅಂದ್ರೆ ಕಾಲು ನೋವು ಭಾರಿ ಆಗಿತ್ತು. ಎಂತಾದ್ರೂ ಒಂದ್ ಹೆಣ್ಣು ಸಿಕ್ಕಿರು ಸಾಕಲ್ಲಪ್ಪ ನಮ್ಮ ಅಮ್ಮಂದೊಂದು ಭಂಗ ಬಿಡ್ಸಕ್ಕೆ. ಕಷ್ಟದಲ್ಲೂ ಅಡಿಗೆ ಮಾಡಿಕ್ಬೇಕು, ಕಾಲ್ನೆಲ್ಲ ಇಟ್ಕೊಂಡೆ ಸೌರ್ಕೆ ಅಂತ ಸೌರ್ಕೆ ಅಂತ ಬಂದು ಎಲ್ಲ ಊಟಕ್ಕೆ ಬಡ್ಸೋದು, ಕರೆ ಬಿಡ್ಕೊಳ್ಳೋದು ಇವೆಲ್ಲ ಮಾಡೋದು. ಇಂಥದ್ರಲ್ಲಿ ಎಂಥದ್ರ ಒಂದು ಹೆಣ್ಣು ನಮ್ಮ ಅಮ್ಮ ಜೊತೆಗೆ ಒಂದು ಆಸರೆ ಹಾಕಿತಲ್ಲ ಅಂತೇಳಿ ನಾನು 24ನೇ ವರ್ಷಕ್ಕೆ ಮದುವೆ ಆಗಕ್ಕೆ ಒಪ್ಕೊಂಡೆ. ಆದರೆ ನಾನು ನನ್ನ ಒಂದು ಲಕ್ಕು, ನಾನು ನೋಡಿದ್ದು ಒಂದು ಮೊದಲನೇ ಹೆಣ್ಣೆ ನನಗೆ ಸೂಪರು. ನಾನು ಫಸ್ಟ್ ನೋಡಿಕ್ಕೆ ಹೋಗಿದ್ದೆ ಒಂದು ಹುಡುಗಿನ, ಆ ಹುಡುಗಿನೇ ನನಗೆ ಚೆನ್ನಾಗಿ ಇಷ್ಟ ಆದ್ಲು ಅಂದರೆ ಸೂಪರ್ ಆಗಿದ್ಲು. ಅವಳನ್ನೇ ನಾನು ಒಪ್ಕೊಂಡು ಬಂದೆ, ದೇವ್ರ ದಯೆಯಿಂದ ನನ್ನ ಜೀವನ ಸಂಗತಿಯಾಗಿ ಸಿಕ್ಕಿದ್ಲು. ತೋಟದೇ ಸುಖವಾಗಿ ಸಂಸಾರ ಮಾಡ್ತಿದ್ದೀರಿ? ಹೌದು ಹೌದು, ತೋಟ ಒಂದು ಕಣ್ಣಾದ್ರೆ ನನ್ನ ಹೆಂಡತಿ ಒಂದು ಕಣ್ಣು ಆತರ. ದಯಾನಂದ, ನನಗೆ ತುಂಬಾ ಆಸಕ್ತಿ ಇರೋದು ಅಂದ್ರೆ ನೀವು ಕೊನೆಕಾರರು ಅಂತ ಹೇಳಿದ್ರಿ. ಹೌದು, ಅಂದ್ರೆ ಅಡಿಕೆ ಮರ ಹತ್ತಿ ಅಡಿಕೆ ಇದನ್ನ ಕೆಳಗಡೆ ಹಾಕುವಂತ ಕೆಲಸ ಅದು. ಈ ಮರ ಹತ್ತಬೇಕಾದ್ರೆ ಅಷ್ಟು ಎತ್ತರದಲ್ಲಿ ಹೆದರಿಕೆ ಆಗತ್ತಾ ಅಥವಾ ಏನ್ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ತಳಮಳ? ಮರ ಅದು ಫಸ್ಟ್ ಸ್ಟಾರ್ಟಿಂಗ್ ಹತ್ತಬೇಕಾರೆ, ಈಗ ಸ್ಟಾರ್ಟಿಂಗ್ ಒಬ್ಬ ಕೊನ್ಕರ ಅವನು ಕಲಿತಾ ಇರ್ತಾನೆ ನೀನು ಅಡಿಕೆ ಕೊಯ್ಯೋದು ಯಾವ ತರ ಅಂತ. ಅಂತನಿಗೆ ಮರ ಹತ್ತಬೇಕಾರೆ ಫಸ್ಟ್ ಹೆದರಿಕೆ ಇರುತ್ತೆ. ಹತ್ತಿ ಮೇಲಿಂದ ಕೆಳಕ್ ನೋಡಿದಾಗ ಕೆಳಗಿರೋರೆಲ್ಲ ಸಣ್ಣ ಸಣ್ಣ ಕಾಣ್ತಿರ್ತಾರೆ. ಆದ್ರೆ ಅವನು ಹೋಗ್ತಾ ಹೋಗ್ತಾ ಹೋಗ್ತಾ ಹಿಂಗೆ ಅಂದ್ರೆ ಹೋಗ್ತಾ ಅಂತಂದ್ರೆ ಅಡಿಕೆ ಡೈಲಿ ಕೊಯ್ತಾ ಕೊಯ್ತಾ ಕೊಯ್ತಾ ಅವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾವ ಮರ ಹತ್ತಬೇಕು, ಯಾವ ಮರ ಬರಗ್ ಬಂದಿದೆ ಕೆಳಗೆ, ಯಾವ ಮರ ಬೇರ್ ಸಾಯ್ತಾ ಇದೆ ಅಂತ ಮರ ಹುಡುಕಿ ಒಳ್ಳೆ ಪೌಷ್ಟಿಕವಾಗಿರೋಂತ ಮರ, ಬಲವಾಗಿರೋಂತ ಮರ ಹತ್ತಿ ಅವನು ಹತ್ತಿ ಕುತ್ಕೊಂಡು ಅಡಿಕೆ ಕೆಡುತ್ತಾನೆ. ಫಸ್ಟೇ ಅವನೆಲ್ಲರೇ ಅಂತ ಮರಗಳು ನೋಡ್ಕೊಂಡಂಗೆಲ್ಲರೂ ಹತ್ತಿದ ಅಂತಂದ್ರೆ ಅಲ್ಲಿಂದ ಬೀಳ್ತಾನೆ. ಅದಕ್ಕೆ ಒಬ್ಬ ಕೊನ್ಕರ ಇದ್ದನು ಫಸ್ಟ್ ನೋಡೋದೆ ಮರ ಯಾವ ರೀತಿ ಇದೆ ಅಂತ, ಮರ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಕೊಯ್ತಾನೆ. ಅಕಸ್ಮಾತ್ ಬರಗ್ ಬಂದಿರೋ ಮರನೇ ಅದು ಕೊಯ್ಬೇಕು ಅನ್ನಂಗಿದ್ರೆ ಆ ಮರ ಹಣ ನನ್ನ ಕೈಯಾಗ ಆಗಲ್ಲ, ಬಿಟ್ಟು ಬಿಡ್ತೀನಿ ಅಂತ ಹೇಳಿ ಬಿಡ್ತಾನೆ. ಇನ್ನು ಉಳ್ಕಿದ ಮರಗಳನ್ನೆಲ್ಲ ಕ್ಲೀನ್ ಆಗಿ ಕೊಯ್ಕೊಂಬತ್ತಾನೆ. ಅವಾಗ ಏನ್ ಮಾಡ್ಬೇಕು ಅಂತ ಮರಗಳಿಗೆ? ಅಂತ ಮರಗಳಿಗೆ ಏನು ಮಾಡಕ್ಕಿಂಗಿಲ್ಲ. ಅಕಸ್ಮಾತ್ ಇಲ್ಲರೆ ಇನ್ನೊಂದು ಮರ, ಆದ್ರೆ ಆ ಮರಕ್ಕಿಂತ ಇನ್ನೊಂದು ಮರ ಅದರಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ ಯಾವ್ದಾರ ಮರ ಇತ್ತು ಅಂತಂದ್ರೆ ಆ ಮರದಿಂದ ಆ ಮರ ಸಿಗುತ್ತೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಮೇಕೆ ಅರ್ಧಕ್ಕಿಂತ ಜಾಸ್ತಿ ಮೇಕತ್ತಿ ಮತ್ ಇನ್ನೊಬ್ರು ಮರ ಹತ್ತಿ ಗಳ ಕೊಡಬೇಕು ಅವನಿಗೆ ಕೊಯ್ಯಕ್ಕೆ. ಅಂತ ಮರದಕ್ಕೆ ಅಡ್ಮಕ್ನಾಗೆ ಗಳ ತೂಗಿ ಹಾಕಿ ಮರ ಎಳೆ ಹೇಳ್ಕೊಂಡು ಹಿಂಗ್ ತೂಗ್ಸಿ ತೂಗ್ಸಿ ಎಳೆ ಹೇಳ್ಕೊಂಡು ಹಾಕೊಂಡು ಕೊಯ್ತಾನ. ಮೋಟರ್ ರಿವೈಂಡಿಂಗು ಮಾಡ್ತೀನಿ ಅಂತಂದ್ರೆ ಇದೆಲ್ಲ ಎಲ್ಲಿ ಕಲ್ತ್ರಿ? ಅದು ನಾನು ಪಿ ಯು ಸಿಲ್ ಹೋಗ್ಬೇಕಾರೆ ಕಾಲೇಜಿಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಬೇಕಾಗಿತ್ತು. ದುಡ್ಡು ಅಂತಂದ್ರೆ ಈಗ ಫ್ರೆಂಡ್ಸ್ ಜೊತೆ ಟೂರ್ ಹೋಗ್ಬೇಕಾಗಿತ್ತು, ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರು, ನಾವು ನಮ್ಮ ಹತ್ರ ಏನು ಇಲ್ಲ, ಅವ್ರ ಮುಖ ನೋಡ್ಕೊಂಡು ಇರ್ಬೇಕಾಯ್ತು. ಅಂತ ಟೈಮಲ್ಲಿ ಶನಿವಾರ ಭಾನುವಾರ ಟೈಮಲ್ಲಿ ಮೋಟರ್ ಕೆಲ್ಸಗಳಿಗೂ ಹೋಗ್ತಾ ಇದ್ವಿ. ಅವಾಗ ನಮ್ಮೂರಲ್ಲೇ ಇದಾರೆ ಎಲ್ಲ ಮೋಟರ್ ವೈಂಡಿಂಗ್ ಮಾಡೋರು, ಅವ್ರ ಜೊತೆಲಿ ಹೋಗ್ತಾ ಹೋಗ್ತಾ ಕಲ್ಕೊಂಡ್ವಿ. ಈ ತೋಟ ನಿಮ್ಮಪ್ಪ ಮಾಡಿದ್ದ, ನೀವು ಡೆವಲಪ್ ಮಾಡಿದ್ದ? ನಮ್ಮಪ್ಪ ಒಂದೂವರೆ ಎಕರೆ ತೋಟ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅಂದ್ರೆ ನಮ್ಮಪ್ಪಗೆ ಹಾರ್ಟ್ ಆಪರೇಷನ್ ಆಗಿರೋದ್ರಿಂದ ತೋಟ ಡಿಲೇ ಆಗಿತ್ತು. ಆ ಅಂತ ಒಂದಿದ್ರಲ್ಲಿ ನಾನು, ನಮ್ಮ ಸುಳ್ಳು ಹೇಳ್ತಾ ಇಲ್ಲ, 4ನೇ ಕ್ಲಾಸಿಂದ ತೋಟಕ್ಕೆ ನೀರುಡೇಕ್ ನಿಂತಾನು. ನೈಟು ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ನಾನು ತೋಟಕ್ಕೆ ಹೋಗ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಅಪ್ಪಾಜಿಗೆ ಒಂದೇ ಒಂದ್ಸರಿ ನಾನು ಎದುರಿದ್ದೆ ತೋಟದಲ್ಲಿ. ನಮ್ಮ ಅಪ್ಪಾಜಿ ತೋಟದಲ್ಲಿದ್ರು ಒಬ್ಬರೇ, ಹುಷಾರಿರಲಿಲ್ಲ ಅವರಿಗೆ. ನನಗೆ ಅವಾಗ ಆಟಾಡೋ ವಯಸ್ಸು. ಇಲ್ಲಿ ನಮ್ಮ ಚಿಕ್ಕಪ್ಪಂದು ಮದುವೆ ನಡೀತಾ ಇತ್ತು. ಆದ್ರೆ ನನಗೆ ಇಲ್ಲಿ ಮನೆಗೆ ನಮ್ಮಅಮ್ಮ ಹೇಳಿತ್ತು, ಅಪ್ಪಾಜಿ ಒಂದೇ ಹೋಗ್ತಾ ಇತ್ತು ತೋಟಕ್ಕೆ, ನೀನು ಹೋಗು, ಇಲ್ಲ ಅಂತಂದ್ರೆ ಸರಿಯಾಗಿ ಹೊಡಿತಾರೆ ನಿನಗೆ ಅಂತ. ಆದ್ರೆ ನನಗೆ ಇಲ್ಲಿ ಮದುವೆ ಮನೆಯಲ್ಲಿ ಊಟ ಮಾಡೋದು, ಊಟಕ್ಕೆ ಇಡೋದು ಅಂತಂದ್ರೆ ಭಾರಿ ಆಸೆ. ರಾತ್ರಿ 11 ಗಂಟೆ ಆಯ್ತು ಅಲ್ಲೇ. ಡೈಲಿ ಅಪ್ಪಾಜಿ ಜೊತೆ ಹೋಗ್ತಿದ್ದ, ನಾ ಅವತ್ತು ಹೋಗ್ಲಿಲ್ಲ. ಈ ಕಡೆಗೆ ಮನೆಗೆ ಹೋದ್ರೆ ಅಮ್ಮ ಹೊಡೆಯುತ್ತೆ, ತೋಟಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅಪ್ಪಾಜಿ ಅಷ್ಟೇ ಬೈಯುತ್ತೆ. ಅಲ್ಲಿಗೆ ಹೋದ್ರೆ ಇಲ್ಲ ಮನೆಗೆ ಹೋದ್ರೆ ಅಮ್ಮ ಸರಿಯಾಗಿ ಹೊಡೆಯುತ್ತೆ ಅಂತೇಳಿ ಮಾಡಿದೆ. ಕೈಯಲ್ಲೊಂದು ಬ್ಯಾಟ್ರಿನೂ ಇಲ್ಲ, ಏನೂ ಇಲ್ಲ. ಸಿ ಇದ ಚಂದ್ರು ಬೆಳಕಾಗಿ ಓಡದೆ ಓಡದೆ ಓಡದೆ ಸುಮಾರು 2 ಕಿಲೋಮೀಟರ್ ಇತ್ತು ನಮ್ಮ ತೋಟ. ತೋಟ ಸಿಗೋ ತನಕ ನಿಲ್ಲಿಸ್ಲಿಲ್ಲ, ಸೀದಾ ಓಡೆ ಹೋದೆ. ಅಲ್ಲೋದೆ ನಮ್ಮ ಅಪ್ಪಾಜಿ ಒಂದೇ ಕುತ್ಕೊಂಡಿತ್ತು, ಸೀದಾ ಅಲ್ಲಿ ಪಕ್ಕದ ತೋಟದವ್ರು ಮಾತಾಡಿಸ್ತಾ ಇತ್ತು. ಅವಾಗ ನಾನೇನ್ ಮಾಡಿದೆ, ಅಪ್ಪಾಜಿ ಎಂದೆ. ಅವಾಗ ಯಾರ ಜೊತೆ ಬಂದೆ ಅಂತು, ಏ ಇಲ್ಲೇ ಪಕ್ಕದ ತೋಟದವ್ರು ಬಂದ್ರು, ಅವ್ರ ಜೊತೆಲಿ ಬಂದೆ ಅಂದೆ. ಅವತ್ತೇ ನನ್ನ ಜೀವನದಲ್ಲಿ ನಾನು ತೋಟಕ್ಕೆ ಹೋಗಿದ್ದು ಫಸ್ಟ್ನೇ ದಿವಸ ಎದುರಿದ್ದು. ಅಂದ್ರೆ ನನಗೆ ಅವಾಗಿನ ಚಿಕ್ಕ ಏಜು, ಅಲ್ಲಿ ನಮ್ಮ ತೋಟದ ಹತ್ರ ಒಂದು ಕೆರೆ ಇದೆ, ಆ ಕೆರೆ ಪಕ್ಕದಲ್ಲಿ ಏನೇನಾರ ಸರ ಸರ ಅಂತಂದಾಗ ಒಂದ್ ಸ್ವಲ್ಪ ಎದರಿಕೆ ಸ್ಟಾರ್ಟ್ ಆಗುತ್ತೆ. ಅವತ್ತು ಬಿಟ್ರೆ ನನ್ನ ಜೀವನದಾಗ ಇನ್ಯಾವತ್ತು ನಾನು ತೋಟಕ್ಕೆ ಹೋದಾಗ ಎದರಿಲ್ಲ. ಎದರಿಲ್ಲ ಅಂತಂದ್ರೆ ಒಂದು ಪ್ರಾಣಿ ಪಕ್ಷಿಗಳಿಗೆ ಎದುರುತ್ತೀನಿ, ಅದನ್ನ ಬಿಟ್ರೆ ಇನ್ಯಾವ್ದಕ್ಕೂ ಇಲ್ಲ. ಮತ್ತೆ ಕನಸು ಏನಿದೆ? ನನ್ನ ಕನಸು ಕನಸು ಅಂತೇನಿಲ್ಲ, ನನ್ನ ತಮ್ಮ ನಾನು ನನ್ನ ಜೀವನದಲ್ಲಿ ನಾವ್ ಯಾವತ್ತು ಬೇರೆ ಆಗ್ದಂಗ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾವತ್ತು ನನಗೆ ಮೇಯ್ನ್ ಏನಪ್ಪ ಡ್ರೀಮ್ ಅಂತಂದ್ರೆ ನನ್ನ ತೋಟನೇ ನನ್ನ ಜೀವ, ನನ್ನ ತಮ್ಮ ನನ್ನ ಜೊತೆಗೆ ಯಾವತ್ತು ಚೆನ್ನಾಗಿರ್ಬೇಕು ಅಂತ ಅದೇ ನನ್ನ ಆಸೆ. ಒಟ್ಟಿನಲ್ಲಿ ನಿಮ್ಮ ಅಮ್ಮನ ಕಾಲ್ನೋವು ವಾಸಿ ಆಗಬೇಕು, ನಿಮ್ ತಮ್ಮ ಮತ್ತೆ ನೀವು ಒಟ್ಟು ಕುಟುಂಬದಲ್ಲಿ ಒಂದು ಮಾದರಿಯಾಗಿ ಬೆಳಿಬೇಕು, ಜೊತೆಗೆ ಸಾಧ್ಯ ಆದ್ರೆ ತೋಟನ ಇನ್ನು ವಿಸ್ತಾರ ಮಾಡ್ಕೋಬೇಕು, 4 ಜನಕ್ಕೆ ಭೇಷ್ ಅಂತ ಅನ್ನಿಸ್ಕೊಂಡು ಬೆಳಿಬೇಕು ಅಂತ. ಹೌದು, 4 ಜನಕ್ಕೆ ಭೇಷ್ ಅಂತ ಬೆಳೆಸ್ಕೋಬೇಕು. ನನ್ನ ತಮ್ಮ ನಾನು ಯಾವತ್ತು ಇವತ್ತಿನವರೆಗೂ ನನ್ನ ತಮ್ಮ ನಾನು ಯಾವತ್ತು ಜಗಳ ಆಡಿಲ್ಲ. ನನ್ನ ತಮ್ಮ ಬೆಂಗಳೂರಲ್ಲಿದ್ದಾನೆ, ಆದ್ರೂ ಬಂದ್ರು ಇವತ್ತು ಒಂದೊಂದ್ ದಿವಸ ಅಪರೂಪಕ್ಕೆ ಒಂದೊಂದ್ ದಿವಸ ತೋಟಕ್ಕೆ ಬರ್ತಾನಷ್ಟೇ. ಈ ಬೇರೆಯವರೆಲ್ಲ ನೋಡಿದ್ದೀನಿ, ಬಂದ ತಕ್ಷಣ ಒಬ್ಬೊಬ್ರು ಬೆಂಗಳೂರಿಂದಲೇ ಬರ್ಲಿ, ಫಸ್ಟ್ ತೋಟಕ್ಕೆ ಹೋಗ್ತಾರೆ. ನನ್ನ ತಮ್ಮ ಅಷ್ಟಕ್ಕಷ್ಟೇ ತೋಟಕ್ಕೆ ಬರೋದು. ಏನಪ್ಪ ಅಂತಂದ್ರೆ ಅವನೊಂದಿಗೆ ಈಗ ಒಂದು ಅವನಿಗೂ ಮದುವೆ ಮಾಡಿದ್ದೀನಿ, ಈಗ ಬರ್ತಾ ಇಲ್ಲ ತೋಟಕ್ಕೆ. ಇರ್ಲಿ, ಅವನ ಅಲ್ಲೇ ಇರ್ಲಿ, ಚೆನ್ನಾಗಿರ್ಲಿ. ಒಟ್ಟಿಗೆ ಅವನಿಗೆ ತೋಟದ್ದೇ ಒಂದು ಬೇಕಾಗಿಲ್ಲ, ಬೆಂಗಳೂರು ಜೀವನನೇ ಅವನಿಗೆ ಚೆನ್ನಾಗಿ ಅಂತ ಅನಿಸ್ತಾ ಇದೆ. ಇರೋಷ್ಟು ದಿವಸ ಚೆನ್ನಾಗಿದ್ದು ಊರ್ ಕಡೆ ಬರ್ಲಿ. ಆದ್ರೆ ಅವ್ನು ಬಂದ್ರು ನನ್ನ ಹತ್ರ ಯಾವತ್ತು ಈಗ ಹೆಂಗದಾನೆ ಅದೇ ತರ ಇರಬೇಕು ಅಷ್ಟೇ. ಒಳ್ಳೇದು ಜಯನಂದ್, ನಮಸ್ಕಾರ. ಓಕೆ, ಇದುವರೆಗೂ ರೈತ ಕತೆ ಸರಣಿಯಲ್ಲಿ ಹಾದಿಗೆರೆಯ ಪ್ರಗತಿಪರ ರೈತ ಶ್ರೀ ದಯಾನಂದ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರೊಂದರಿಗೆ ಸಂದರ್ಶನದಲ್ಲಿ ಪಾಲ್ಗೊಂಡವರು ಶ್ರೀ ಎಂಎ ಸುದರ್ಶನ. ಇನ್ನು ಮುಂದೆ ಕೇಳಿ ಅತ್ತಿಗುಂದದ ನೇತ್ರಾವತಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಸಿದ್ದನೆ ರಾಮಯ್ಯ ಮಜ್ಜನದ ಭಾವ್ಯಾಗೆ ಕೋಲನ್ನ ಕೋಲೆ ಭದ್ರೆರೆ ಹೋಗಿ ಏ ಮಕ ತೊಳೆದು ಕೋಲನ್ನ ಕೋಲೆ ಭದ್ರೆರೆ ಹೋಗಿ ಏ ಮುಖ ತೊಳೆದು ಕೋಲನ್ನ ಕೋಲೆ ಭದ್ರೆರೆ ಹೋಗಿ ಏ ಮಕ ತೊಳೆದು ಕೋಲನ್ನ ಕೋಲೆ ಭದ್ರೆರೆ ಹೋಗಿ ಏ ಮುಖ ತೊಳೆದು ಕೋಲನ್ನ ಕೋಲೆ ಭದ್ರೆರೇನೇ ಹೋಗಿ ಮಕ ತೊಳೆದೆ ನಂದರೆ ಕೋಲನ್ನ ಕೋಲೆ ಗೆಜ್ಜೆ ಕಾಲ್ ಮಗನ ಏ ಕೊಡು ಶಿವನೇ ಕೋಲನ್ನ ಕೋಲೆ ಗೆಜ್ಜೆ ಕಾಲ್ ಮಗನ ಏ ಕೊಡು ಶಿವನೇ ಕೋಲನ್ನ ಕೋಲೆ ಗೆಜ್ಜೆ ಕಾಲ್ ಮಗನ ಏ ಕೊಡು ಶಿವನೇ ಕೋಲನ್ನ ಕೋಲೆ ಗೆಜ್ಜೆ ಕಾಲ್ ಮಗನ ಏ ಕೊಡು ಶಿವನೇ ಕೋಲನ್ನ ಕೋಲೆ ಪಂಜಿಗೆ ಮಕ್ಕಳ ಕೊಡುವೆ ಬರಿಗೆರೆಯ ತುಂಬಿಸುವೆ ಕೋಲನ್ನ ಕೋಲೆ ಒಣಗಿದ ಮರವಾಯೇ ಚಿಗರಿಸುವೆ ಕೋಲನ್ನ ಕೋಲೆ ಒಣಗಿದ ಮರವಾಯೇ ಚಿಗುರಿಸುವೆ ಕೋಲನ್ನ ಕೋಲೆ ಒಣಗಿದ ಮರವಾಯೇ ಚಿಗರಿಸುವೆ ಕೋಲನ್ನ ಕೋಲೆ ಕೋಲೆ ಒಣಗಿದ ಮರವ ಏತಿ ಗರಿಸುವೆ ಕೋಲ ಕೋಲೆ ಒಣಗಿದನೆ ಮರವ ಚಿಗರಿಸುವೆ ನನ್ನ ಮಗಳೇ ಕೋಲ ಕೋಲೆ ಪಡೆದವರಿಗುಂಟೋ ಏ ನಿಮಗಿಲ್ಲ ಕೋಲ ಕೋಲೆ ನಿಮಗಿಲ್ಲ ಕೋಲ ಕೋಲೆ ಪಡೆದವರಿಗುಂಟೋ ಏ ನಿಮಗಿಲ್ಲ ಕೋಲ ಕೋಲೆ ಗುಂಟೋ ಏ ನಿಮಗಿಲ್ಲ ಕೋಲ ಕೋಲೆ ಗಂಗಮ್ಮನ ಕೆರಿಯಾಗೆ ನಿಂದಿರೋರಿವರ್ಯಾರೇ ಕೋಲ ಕೋಲೆ ಗೊಂಬೆ ಅಚ್ಚಡದ ಏ ಶರಣಾರು ಕೋಲ ಕೋಲೆ ಅಚ್ಚಡದ ಏ ಶರಣಾರು ಕೋಲ ಕೋಲೆ ಗೊಂಬೆ ಅಚ್ಚಡದ ಏ ಶರಣಾರು ಕೋಲ ಕೋಲೆ ಅಚ್ಚಡದ ಏ ಶರಣಾರು ಕೋಲ ಕೋಲೆ ಗೊಂಬೆನೆ ಅಚ್ಚಡದ ಶರಣಾರ್ಸಿದ್ರಾಮಯ್ಯನ ಕೋಲ ಕೋಲೆ ಅಪ್ಪನ ಕಂತೆ ಏ ಮಡುಗ್ಯಾರೆ ಕೋಲ ಕೋಲೆ ಕಂತೆ ಏ ಮಡುಗ್ಯಾರೆ ಕೋಲ ಕೋಲೆ ಅಪ್ಪನ ಕಂತೆ ಏ ಮಡುಗ್ಯಾರೆ ಕೋಲ ಕೋಲೆ ಅಪ್ಪನ ಕಂತೆ ಏ ಮಡುಗ್ಯಾರೆ ಕೋಲ ಕೋಲೆ ಮುತ್ತಿನ ಕಂತೆಯ ಮತ್ತೆಲ್ಲಿ ನೈದಾರೆ ಕೋಲ ಕೋಲೆ ಚಿಕ್ಕ ಮುಗಳಿಯ ಏ ನಡುಗೇರಿ ಕೋಲ ಕೋಲೆ ಚಿಕ್ಕ ಮುಗಳಿಯ ಏ ನಡುಗೇರಿ ಕೋಲ ಕೋಲೆ ಚಿಕ್ಕ ಮುಗಳಿಯ ಏ ನಡುಗೇರಿ ಕೋಲ ಕೋಲೆ ಚಿಕ್ಕ ಮುಗಳಿಯ ಏ ನಡುಗೇರಿ ಕೋಲ ಕೋಲೆ ಚಿಕ್ಕನೆ ಮುಗಳಿಯ ನಡುಗೇರಿ ಕುರುಬಾರು ಕೋಲ ಕೋಲೆ ಮುತ್ತಿನ ಕಂತೆಯ ಏನೈದಾರೆ ಕೋಲ ಕೋಲೆ ಮುತ್ತಿನ ಕಂತೆಯ ಏನೈದಾರೆ ಕೋಲ ಕೋಲೆ ಮುತ್ತಿನ ಕಂತೆಯ ಏನೈದಾರೆ ಕೋಲ ಕೋಲೆ ಕಂತೆಯ ಏನೈದಾರೆ ಕೋಲ ಕೋಲೆ ಅವಳದ ಡೀರ್ಯವ ಹಗಲಲ್ಲಿ ಒಡೆಸ್ಯಾರೆ ಕೋಲ ಕೋಲೆ ಹರದಿ ಗಂಗವನ ಏ ಕೆರಿಯಾಗೆ ಕೋಲ ಕೋಲೆ ಹರದಿ ಗಂಗವನ ಏ ಕೆರಿಯಾಗೆ ಕೋಲ ಕೋಲೆ ನಿನ್ನೆ ಗಂಗವನ ಕೆರೆಯ ಸಿದ್ರಾಮಯ್ಯನ ಕೋಲ ಕೋಲೆ ಅವಳದ ಡೀರ್ಯವ ಏ ವಡಿಸ್ಯಾರೆ ಕೋಲ ಕೋಲೆ ಡೀರ್ಯವ ಏ ವಡಿಸ್ಯಾರೆ ಕೋಲ ಕೋಲೆ ಅವಳದ ಡೀರ್ಯವ ಹಗಲಲ್ಲಿ ವಡಿಸ್ಯಾರೆ ಕೋಲ ಕೋಲೆ ಅಕ್ಕ ಗಂಗವನ ಏ ಕೆರಿಯಾಗೆ ಕೋಲ ಕೋಲೆ ಅಕ್ಕ ಗಂಗವನ ಏ ಕೆರಿಯಾಗೆ ಕೋಲ ಕೋಲೆ ಅಕ್ಕನೆ ಗಂಗವನ ಕೆರೆಯ ಸಿದ್ರಾಮಯ್ಯನ ಕೋಲ ಕೋಲೆ ಮುತ್ತಿನ ಡೀರ್ಯವ ಏ ವಡಿಸ್ಯಾರೆ ಕೋಲ ಕೋಲೆ ಮುತ್ತಿನ ಡೇರ್ಯವ ಏ ವಡಿಸ್ಯಾರೆ ಕೋಲ ಕೋಲೆ ಮುತ್ತಿನ ಡೇರ್ಯವ ಏ ವಡಿಸ್ಯಾರೆ ಕೋಲ ಕೋಲೆ ಡೇರ್ಯವ ಏ ವಡಿಸ್ಯಾರೆ ಕೋಲ ಕೋಲೆ ಅಪ್ಪ ಮಕ್ಕಳಿ ಬ್ರೋ ತೊಪ್ಪ ಬನಾನುಂಡು ಕೋಲ ಕೋಲೆ ಉಕ್ಕಿನ ಕೊಡಲಿ ಏಯಗಲೇರಿ ಕೋಲ ಕೋಲೆ ಉಕ್ಕಿನ ಕೊಡಲ ಏಯಗಲೇರಿ ಕೋಲ ಕೋಲೆ ಉಕ್ಕಿನ ಕೊಡಲಿ ಏಯಗಲೇರಿ ಕೋಲ ಕೋಲೆ ಉಕ್ಕಿನ

ಹೋಗಿಯ ತೇರೇ ಕಡಿಯೋರ ಕೋಲನ್ನ ಕೋಲೆ. ಇದುವರೆಗೂ ಅತ್ತಿಗುಂದದ ನೇತ್ರಾವತಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಿದ್ರಲ್ಲ, ಇದಾಗಿತ್ತು ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಪೌಷ್ಟಿಕ ಕೈತೋಟ ಅಭಿಯಾನವನ್ನು ಆಗಸ್ಟ್ 15 ರಿಂದ ಅಕ್ಟೋಬರ್ 15 ರವರೆಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ವತಿಯಿಂದ